ವಾಣಿ ಹೊಸಪೇಟೆ. ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರೋ ನಮ್ಮ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ ಕೃಷಿ ಅನುಭವ. ಈ ಕುರಿತು ಶ್ರೀ ಬುಡ್ಡೆ ಯಲ್ಲಪ್ಪ ಅವರೊಡನೆ ಸಂದರ್ಶನವನ್ನ ಇವರನ್ನ ಸಂದರ್ಶಿಸುತ್ತಾರೆ ಸೋಮೇಶ್ ಉಪ್ಪಾರ್. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ 76 ವೆಂಕಟಾಪುರ ಗ್ರಾಮದ ಯುವ ರೈತರಾಗಿರ್ತಕ್ಕಂಥ ಬುಡ್ಡೆ ಯಲ್ಲಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತನಾಡಿಸೋಣ. ಅವರ ಕೃಷಿಯ ಅನುಭವಗಳು, ಏನೆಲ್ಲ ಕೃಷಿ ಮಾಡ್ತಾ ಇದ್ದಾರೆ, ಎಲ್ಲ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ತಿದ್ದಾರೆ. ನಮಸ್ಕಾರ ಯಲ್ಲಪ್ಪರೇ. ಸರ್ ನಮಸ್ತೆ. ಈಗ ಯಲ್ಲಪ್ಪರೇ, ನಿಮ್ಮ ಹೆಸರು ಯಲ್ಲಪ್ಪ. ಈ ಬುಡ್ಡೆ ಅನ್ನೋದು ಸರ್ನೇಮ್ ಬಿದ್ದಿದೆ. ಏನದು ಬುಡ್ಡೆ ಅಂದ್ರೆ? ಸರ್, ಈಗ ರೂಢಿ ಸಂಪ್ರದಾಯ ಪ್ರಕಾರವಾಗಿ ನಮ್ಮ ಊರುಗಳಲ್ಲಿ ಯಥೇಚ್ಛವಾಗಿ ಬುಡ್ಡೆ ಏನಂದ್ರೆ ಈಗ ಅಲಸಂದೆ ಅಂತ ಬುಡ್ಡಿ ಅಂತ ಕರಿತೀವಿ ಸರ್. ಹಾಗಾಗಿ ಯಥೇಚ್ಛವಾಗಿ ತುಂಬಾ ಅದರ ಹೆಚ್ಚಿನ ಮಟ್ಟದಲ್ಲಿ ಚೆನ್ನಾಗಿ ಬೆಳೆದ್ರಿಂದ ನಮಗೆ ಊರುಗಳಲ್ಲಿ ಬುಡ್ಡಿ ಅಂತೇಳಿ ಹೆಸರನ್ನು ಬಂತು. ಹಾಗೆ ಬುಡ್ಡಿ ಇನ್ನೊಂದು ಹೆಸರಿಗೆ ಅಲಸಂದೆ ಅಂತ ಕರಿತೀವಿ ಸರ್. ಹಾಗಾಗಿ ಅದು ಬುಡ್ಡೆ ಅಂತೇಳಿ ಈಗ ಸರ್ನೇಮ್ ಆಗಿ ರೂಢಿಯಲ್ಲಿ ಚಾಲ್ತಿ ಆಗಿದೆ ಸರ್. ಅಂದ್ರೆ ನಿಮ್ಮ ಮನೆತನದವರು ಅಲಸಂದೆಯನ್ನ ಬೆಳೀತಾ ಇದ್ರು? ಹೌದು ಸರ್, ಹೌದು. ಎಷ್ಟು ತಲೆಮಾರಿಗೆ ಅಂಟ್ಕೊಂಡಿದೆ ಈ ಹೆಸರು? ಸರ್, ಈಗ ಕನಿಷ್ಠ ಒಂದು 3-4 ತಲೆಮಾರುಗಳಿಂದಾನೆ ಬಂದಿದೆ ಸರ್. ಅವಾಗ್ಲಿಂದ? ಹೌದು ಸರ್, ಹೌದು. ಹಾಗೆ ನಾವು ವಯಸ್ಸಿಗೆ ಬಂದ್ಮೇಲೆ ನನಗೆ ಜ್ಞಾಪಕ ಇರೋದ್ರಿಂದ ಅಲಸಂದಿನೇ ಬೆಳೆದು ಈಗ ಯಥೇಚ್ಛವಾಗಿ ನೀರಾವರಿ ಇರೋದ್ರಿಂದ ಜಾಸ್ತಿ ಆಗಿದೆ ಸರ್ ಈಗ. ಅಂದ್ರೆ ಈಗ ನಿಮ್ಮ ತಂದೆಯವ್ರಿಗೂ ಹೆಸರಿಗೂ ಸರ್ನೇಮ್ ಬುಡ್ಡೆ ಇದೆ? ಹೌದು ಸರ್, ಹೌದು. ನಿಮ್ಮ ಅಜ್ಜನವರ ಹೆಸರಿಗೂ ಬುಡ್ಡೆ ಇದೆ? ಹೌದು ಸರ್, ಹೌದು. ಮತ್ತೆ ಮುತ್ತಜ್ಜರಿಗಿದೆಯಾ? ಹೌದು ಸರ್, ಇದೆ. ಅವಾಗ್ಲಿಂದಾನೆ ಇದೆ. ಅಂದ್ರೆ ನಿಮ್ಮ ಮನೆತನದಲ್ಲಿ ಅಲಸಂದಿಯನ್ನ ಯಥೇಚ್ಛವಾಗಿ ಬೆಳೆಯೋದ್ರಿಂದ ಇದು ಬಂತು ಅಂತ ಹೇಳ್ತೀರಾ? ಅಂದ್ರೆ ನೀವು ಕೃಷಿಯಲ್ಲಿ ಒಂದು ವಿಶೇಷ ಬೆಳೆಯನ್ನ ಒಂದು ಮನೆತನದ ಹೆಸರಾಗಿ ಉಳಿಸ್ಕೊಂಡ್ರದೇ ಒಂದು ಶ್ರೇಷ್ಠ. ಒಳ್ಳೇದು. ಈಗ ಯಲ್ಲಪ್ಪರೆ, ನಿಮ್ಮ ಕೃಷಿಯ ವಿಚಾರಕ್ಕೆ ಬರೋಣ. ಎಷ್ಟೆಕರೆ ಭೂಮಿ ಇದೆ ನಿಮ್ದು? ಸರ್, ಈಗ ಅಪ್ಪ ಮಾಡೋದ್ರಿಂದ ತುಂಬಾ ಒಂದು 10 ಎಕರೆ ಇದೆ ಸರ್. ಈಗ ಅಣ್ಣ ತಮ್ಮಳು ಭಾಗ ಆಗಿರೋದ್ರಿಂದ ನಮಗೆ ಸ್ವಂತ ಅಂದ್ರೆ 1 ಎಕರೆ 57 ಸೆಂಟ್ ಸ್ವಂತ ನಾವು ಅಪ್ಪಾಜಿ ಹೆಸರ ಮೇಲೆ ಇದೆ. ಅಪ್ಪಾಜಿ ಹೆಸರ ಮೇಲೆ ಇರತಕ್ಕಂತ ಏನ ಭೂಮಿಯಲ್ಲಿ ನಾವು ಸ್ವಂತವಾಗಿ ನಾವು ಬಾಳೆ ತೋಟವನ್ನು ಬೆಳಿತಾ ಇದ್ದೀವಿ. ಬಾಳೆ ಬೆಳಿತೇವೆ? ಹೌದು ಸರ್, ಹೌದು. ಅದು ಸುಗಂಧಿ ಬಾಳೆನ ಬೆಳಿತಾ ಇದ್ದೀವಿ. ಈಗ ಬೆಳಿತಿರೋದು ಬಾಳೆ ಬೆಳೆ ಅಷ್ಟೇ? ಎಸ್ ಸರ್, ಎಸ್ ಸರ್. ಅಲಸಂದಿ ಹೋಯ್ತು? ಅಲಸಂದಿ ಸರ್. ಈಗ ಯಾವಾಗ ಮಿಸ್ ಆಯ್ತದ, ಯಾವಾಗ ಬಿಟ್ರಿ? ಸರ್, ಕನಿಷ್ಠ 20 ವರ್ಷದಿಂದಾನೆ ಅಲಸಂದಿ ಬಿಟ್ಟಿ ಸರ್. ಅಂದ್ರೆ ನೀವು ಅಲಸಂದಿ ಬೆಳೆದಿಲ್ಲ? ಇಲ್ಲ, ಅಪ್ಪಾಜಿ ಬೆಳೆತಿದ್ರು ಸರ್. ಅವಾಗ ಈಗ ನೀರು ಸ್ವಲ್ಪ ವರ್ಷದ ಬೆಳೆ ಮಾಡ್ಕೊಂಡಿದ್ವಿ. ಅಂದ್ರೆ ಮುಖ್ಯವಾಗಿ ಬಾಳೆ ಬೆಳೆಯನ್ನ ಬೆಳಿತೇವೆ. ಎಷ್ಟು ವರ್ಷ ಆಯ್ತು ಈಗ ಬಾಳೆ ಬೆಳೆ ಬೆಳಿಲಿಕ್ಕೆ ಶುರು ಮಾಡಿ? ಕನಿಷ್ಠ 25 ವರ್ಷದಿಂದ ನಾವು ಬಾಳೆಯನ್ನ ಬೆಳಿತೀವಿ ಸರ್. ಅವಾಗ ಇಟ್ಟಿದ್ದು ಗಡ್ಡೆ ಈವರೆಗೂ ನಾವು ಕೆಡಿಸೇ ಇಲ್ಲ, ಹಂಗೆ ಮೇಂಟೈನ್ ಮಾಡ್ತಾ ಬಂದಿದ್ವಿ ಸರ್. ಅದೇ ಕಂಟಿನ್ಯೂ ಆಗ್ತೇವೆ ಸರ್. ಮತ್ತೆ ಹೊಸ ಹೊಸ ಗಡ್ಡೆ ತರಬೇಕಾಗಿಲ್ಲ? ಇಲ್ಲ ಸರ್, ಸಾಮಾನ್ಯವಾಗಿ ಈಗ ಗಾಳಿ ಆಮೇಲೆ ಕೋತಿ ಆಮೇಲೆ ಸ್ವಲ್ಪ ರೋಗಗಳು ಏನು ಬಂದಾಗ ಕನಿಷ್ಠ 1 ಎಕರೆಗೆ ಒಂದು 10-20 ಗಡ್ಡೆ ಹೊಸ ವರ್ಷ ನಾವು ಇಡ್ತಾ ಇದ್ದೀವಿ. ಆಮೇಲೆ ಕಂಟಿನ್ಯೂ ಆಗಿ ಮಾಡ್ತಾ ಬಂದ್ವಿ ಸರ್. ಈಗ ಅಂದ್ರೆ ಮನೆಯವರು ಯಾವುದೇ ಲೇಬರ್ ಇಲ್ಲಾರ್ದಂಗೆ, ಯಾವುದು ಕೂಲಿ ಕಾರ್ಮಿಕರು ಇಲ್ಲಾರ್ದಂಗೆ ಸ್ವಂತ ಭೂಮಿಯಲ್ಲಿ ನಾವು ಸ್ವತಃ ನಾವೇ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಹಾಳಾಗಲ್ಲ ನೋಡ್ಕೊಂಡ್ ಬಂದ್ರೆ ನಾವು ಸಂಪೂರ್ಣವಾಗಿ ಉಳಿಸ್ಕೊಂಬರ್ಲಿಕ್ಕೆ ಸಾಧ್ಯ ಸರ್. ನಿಮ್ಮ ತಂದೆಯವರ ಕಾಲದ ಬೆಳೆಗಳು ಅಂದರೆ ಆಗ ಕೃಷಿ ಮಾಡ್ತಾ ಇದ್ದಂಥ ಬೆಳೆಗಳು ಏನೆಲ್ಲ ಇದ್ವು ಸರ್? ನಮ್ಮ ತಂದೆ ಮಾಡಿರ್ತಕ್ಕಂಥ ಮತ್ತು ತಾತೆಯಿಂದ ಮಾಡಿರ್ತಕ್ಕಂಥ, ತಾತ ಮಾಡೋರಿಗೂ ನಾವು ಮನೆಯಲ್ಲಿ ಇರ್ತಕ್ಕಂಥ ಬುತ್ತಿ ತೊಗೊಂಡು ಹೋಗಿರ್ಬೋದು, ಆಮೇಲೆ ಮನೆಯಿಂದ ಗದ್ದೆಗೆ ಏನಾದರೂ ಸಾಮಗ್ರಿಗಳನ್ನ ಒಯ್ಯಬೇಕಾಗಿದ್ರೆ ನಾವೇ ಕೊಡ್ತಾ ಹೋಗ್ತೀವಿ ಸರ್. ಅವಾಗ ಕಬ್ಬು ಬೆಳೀತಾ ಇದ್ರು, ಆಮೇಲೆ ಘನ ನಾವೇ ಸ್ವಂತ ಹಾಡ್ತಾ ಇದ್ವಿ. ಮನೇಲಿ ಮೂರು ಕುಟುಂಬ ದೊಡ್ಡ ಕುಟುಂಬ ಇರೋದ್ರಿಂದ ಸಾಕಷ್ಟು ಲೇಬರ್ ಇರೋದ್ರಿಂದ ನಾವೇ ಗಾಣವನ್ನು ಹಾಡ್ತಾ ಇದ್ವಿ. ಎತ್ತಿನ ಗಾಣ ಇತ್ತು ಅವಾಗ. ಎತ್ತಿನ ಗಾಣ ಆದ್ಮೇಲೆ ಹಲಸಂದಿ ಮತ್ತೆ ಹತ್ತಿ ಬೆಳೀತಾ ಇದ್ವಿ. ಹತ್ತಿ ಮಾಡಿದ ನಂತರ ಬಾಳೆ ತೋಟ ನಾವು ನಿರಂತರವಾಗಿ ಮಾಡ್ತಾ ಬಂದಿವಿ ಸರ್. ಬಾಳೆ ಬೆಳೆಯನ್ನ ಆಯ್ಕೆ ಮಾಡಿಕೊಳ್ಳುವ ಉದ್ದೇಶ ಏನಾಗಿತ್ತು? ಮೊದಲಾಗಿ ಬಾಳೆ ಬೆಳೆಯನ್ನ ಆಯ್ಕೆ ಮಾಡ್ಲಿಕ್ಕೆಂದ್ರೆ ಲೇಬರ್ದ ಸಮಸ್ಯೆ ಸರ್. ಆಮೇಲೆ ಅದನ್ನ ಕಡಿಮೆ ಖರ್ಚಿನಲ್ಲಿ ಬೆಳೆಯನ್ನ ಬೆಳೆಯಬಹುದಂತ ಸಾಮರ್ಥ್ಯವನ್ನು ಅದು ಹೊಂದಿದೆ. ಆಮೇಲೆ ಉದಾಹರಣೆಗಾಗಿ ಹಲಸಂದಿ ಈ ತರ ಏನು ಮೂರ್ನಾಲ್ಕು ತಿಂಗಳು ಏನು ಫಲಗಳಿದಾವೆ ಸರ್, ಅದು ಇವತ್ ಮಾಡ್ಬೇಕಂದ್ರೆ ಇವತ್ತೇ ಮಾಡ್ಬೇಕು ಸರ್ ಕೆಲಸ. ಹೌದು ಸರ್. ಈ ಬಾಳೆದಲ್ಲಿ ಏನೇ ಇವತ್ತು ಮನೇಲಿ ಕಾರ್ಯಕ್ರಮ ಇದೆ ಅಂದ್ರೆ ಇವತ್ತ ನಾಳೆ ಮಾಡೋ ಕೆಲಸ ನಾಡಿದ್ದು ಮಾಡೋದು ನಡೀತದೆ ಸರ್, ನಿಮ್ಗೆ ಅನುಕೂಲ ಆಗ್ತದೆ. ಹೌದು ಸರ್. ಹಾಗಾಗಿ ಈಗೆಲ್ಲ ನಾವು ರೈತರಾದ್ರೆ ಬೇರೆ ಬೇರೆ ಸಮಾಜ ಮುಖ್ಯ ಕೆಲಸ ಮಾಡ್ಲಿಕ್ಕೆ ಕೂಡ ಸಾಧ್ಯವಿದೆ ಸರ್. ಹಾಗಾಗಿ ಬಾಳೆಯನ್ನ ನಾವು ಫಲ ಆಯ್ಕೆ ಮಾಡ್ಲಿಕ್ಕೆ ಒಂದು ನಮ್ಮಲ್ಲಿ ಕಾರ್ಮಿಕರ ಸಮಸ್ಯೆ ಇದೆ ಅಂದ್ರೆ ಕಾರ್ಮಿಕರ ಲಭ್ಯತೆ ಕೊರತೆ ಇದೆಯಾ ಅಥವಾ ವೆಚ್ಚ ಜಾಸ್ತಿ ಆಗ್ತದೆ ಅಂತ? ಸರ್ ಈಗ ವೆಚ್ಚನೂ ಜಾಸ್ತಿ ಆಗ್ತಾ ಇದೆ, ಆಮೇಲೆ ಲೇಬರ್ದು ಕೊರತೆನೂ ಜಾಸ್ತಿ ಆಗ್ತಾ ಇದೆ ಸರ್ ಈಗಿನ ವಾತಾವರಣ. ಈಗ 2 ಎಕರೆ ಈಗ ನಮ್ದು ಕಬ್ಬು ಬೆಳೆದಿದೆ ಸರ್, ಅದಕ್ಕೆ ಸಮಸ್ಯೆ ಬಹಳ ಆಗ್ತಾ ಇದೆ. ಈಗ ಉದಾಹರಣೆಗಾಗಿ ಕಬ್ಬು ನಾವೇ ಬೆಳಿತೀವಿ, ಪ್ರತಿಯೊಂದು ಕೆಲಸವನ್ನ ನಾವೇ ಮಾಡ್ತೀವಿ, ಆದ್ರೆ ಅದನ್ನ ಕಟಾವು ಮಾಡೋ ಸಂದರ್ಭದಲ್ಲಿ ಲೇಬರ್ ಕೊಡ್ಲೇಬೇಕಾಗತ್ತೆ. ಆಮೇಲೆ ಲಾರಿ ಡ್ರೈವರ್ ನಾವು ಭತ್ತವನ್ನು ಕೊಡ್ಲೇಬೇಕಾಗತ್ತೆ. ಆಮೇಲೆ ಕಬ್ಬನ್ನ ಕಟಾವು ಆದ್ಮೇಲೆ ಹೊರಗಡೆ ತಂದಾಗ್ಲಿಕ್ಕೆ ಬಂಡಿಗೆಯವರಿಗೆ ಚಾರ್ಜ್ ಅನ್ನು ಕೊಡ್ಲೇಬೇಕಾಗತ್ತೆ. ಆಮೇಲೆ ಕಬ್ಬನ್ನ ಯಾವುದೇ ಕಾರಣಕ್ಕೂ ಸರಬರಾಜು ಮಾಡೋದ್ರೆ ಎಲ್ಲ ಲೇಬರ್ ಆಗುತ್ತೆ, ಅದನ್ನ ನಾವಂತ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅದು ಹಸೆ ಕಬ್ಬು ಆಗಿರೋದ್ರಿಂದ ನಾವು ಮಾಡಿದ್ರೆ ತಡ ಆಗುತ್ತೆ, ಒಣಗೋಗುತ್ತೆ. ಹಾಗಾಗಿ ಅದು ಸೂಕ್ತವಲ್ಲ. ಅಂದ್ರೆ ಬಾಳೆ ಬೇಸಾಯದಲ್ಲಿ ಹೆಚ್ಚು ಕೆಲಸಗಳು ಅನಿವಾರ್ಯವಾಗೋದಿಲ್ಲ, ಕಬ್ಬಿಗೆ ಆಗ್ತದೆ, ಲೇಬರ್ಸ್ ಬೇಕಾಗ್ತದೆ, ಕಟಾವು ಸಕಾಲಕ್ಕೆ ಮಾಡಲೇಬೇಕು, ಸಕಾಲಕ್ಕೆ ಅವುಗಳನ್ನು ಕಳಿಸ್ಬೇಕು ಸಕ್ಕರೆ ಕಾರ್ಖಾನೆಗೂ ಗಾಣಕ್ಕೂ, ಆದಷ್ಟು ಬೇಗ ಅದನ್ನು ಕಳಿಸ್ಬೇಕು, ಇಲ್ದಿದ್ರೆ ಮತ್ತೆ ನಿಮಗೆ ಅದು ನಷ್ಟ ಆಗ್ತದೆ, ಹಾಗೆ ಆಗುತ್ತೆ. ಸೊ ಈ ಕಬ್ಬು ಬೆಳೆಯೋದನ್ನ ಬಿಟ್ಟಿದ್ರಿ? ಕಬ್ಬು ಬೆಳೆದನ್ನ ಈಗ ಸದ್ಯ 2 ಎಕರೆ ಮಾಡಿದೆ ಸರ್. ಈಗ ಅದನ್ನ ಮುಂದಿನ ದಿನಗಳಲ್ಲಿ ಬದಲಾವಣೆ ಮಾಡಬೇಕಂತ ಯೋಚನೆ ನಡೀತಾ ಇದೆ. ಯಾಕೆ ಯೋಚನೆ ನಡೀತಾ ಇದ್ರೆ ಅದಕ್ಕೆ ಸೂಕ್ತ ವೇಳೆ ಅಂದ್ರೆ ಲಾರಿ ಹೋಗುತ್ತೆ ಸರ್, ಗದ್ದೆ ಒಳಗಡೆ ಲಾರಿ ಹೋಗೋದಿಲ್ಲ. ಕನಿಷ್ಠ 1/2 ಕಿಲೋಮೀಟರ್ ನಾವು ಗದ್ದೆಯಿಂದನೇ ನಾವು ಹೊರಗಡೆ ತಂದಾಕ್ಬೇಕು, ಅದು ದೊಡ್ಡ ಸಮಸ್ಯೆ. ಈಗ ನಮ್ದೆಂತಲ್ಲ ಸರ್, ಪ್ರತಿಯೊಬ್ಬರದ್ದು ಕಬ್ಬು ಬೆಳೆಯಂತ ರೈತರದ್ದೆಲ್ಲ ಸಮಸ್ಯೆ ಆಗ್ತಾ ಇದೆ, ಅದು ದೊಡ್ಡ ಸಮಸ್ಯೆ. ಇದು ಬಾಳೆ ನೀವು 3 ಎಕರೆ 4 ಎಕರೆ ಗದ್ದೆ ದಾಟಿ ಹೋಗ್ಬರ್ಬೋದು, ಅದು 1/2 ಗಂಟೆ 1 ತಾಸಲ್ಲಿ ಕೆಲಸ ಹೆಚ್ಚು ಕಡಿಮೆ ಆಗ್ಬೋದು ಸರ್, ಅದನ್ನ ಮಾಡ್ಕೊಂಡು ಹೋಗ್ಬೋದು. ಸಮಸ್ಯೆ ಏನಪ್ಪ ಅಂದ್ರೆ ಆಷಾಢಗಳಂತ ಬರುತ್ತೆ, ಆಷಾಢ ಮಾಸದೊಳಗೆ ಅದು ಒಂದೇ ಭಗವಂತ ಕಾಪಾಡಿದ್ರೆ ಅದು ಒಂದು ಸೂಕ್ತ ಸರ್. ಯಾವ ಬೆಳೆಗೆ? ಅದು ಬಾಳೆ. ಬಾಳೆಗೆ ಗಾಳಿಯಿಂದ ರಕ್ಷಣೆ ಒಂದು ಸಿಕ್ಬಿಟ್ರೆ ಸಾಕು ಸರ್. ಕಬ್ಬಿಗಿಂತ ಹೆಚ್ಚು ಲಾಭದಾಯಕ ಕೃಷಿನ ಇದು? ಹೌದು ಸರ್. ಲಾಭದಾಯಕ ಅನ್ನೋದಕ್ಕಿಂತ ಮನೆಯವರು ಇದ್ರೆ ಚೆನ್ನಾಗಿ ಸರ್. ಪ್ರತಿಯೊಂದು ಕೆಲಸವನ್ನ ಸಕಾಲಕ್ಕೆ ಮಾಡಲಿಂದ ತೊಂದರೆ ಇಲ್ಲ, ಫ್ಲೆಕ್ಸಿಬಲ್ ಆಗಿ ವರ್ಕ್ ನಾವು ಮಾಡಬಹುದು. ಬೆಳಗ್ಗೆ 2 ತಾಸು ಮಾಡಿದ್ರೆ 1 ಎಕರೆಯಲ್ಲಿ ಕನಿಷ್ಠ 2 ತಾಸು ಮಾಡಿದ್ರೆ ಸಾಕಾಗುತ್ತೆ. ಎಷ್ಟು ಎಕರೆ ಬಾಳೆಯಲ್ಲಿ ಸರ್? ಈಗ 2.25 ಎಕರೆ ನಾವು ಸ್ವಂತ ಮಾಡ್ತಾ ಇದೀವಿ ಸರ್. ಈಗ 2.25 ಎಕರೆ ಸ್ವಂತ ನಿಮ್ಮ ಭೂಮಿ ಇದೆ? ಇದೆ ಸರ್. ಜೊತೆಗೆ ಈಗ ಬೇರೆ ಇಲ್ಲ ಸರ್, ಅದು 2 ಎಕರೆ ಕಬ್ಬು ಬೆಳೀತಾ ಇದೀವಿ. ಅಲ್ಲ ಅಂದ್ರೆ ಬೇರೆ ಏನು ಗುತ್ತಿಗೆ ಭೂಮಿಯನ್ನ ತಗೊಂಡು ಕೃಷಿ ಮಾಡುವುದು ಹೀಗೆಲ್ಲ ಉಂಟಾ ಸರ್? ಈಗ ನಡೀತಾ ಇದೆ, ಆದ್ರೆ ರೈತರಲ್ಲೇ ಸ್ವಲ್ಪ ಗೊಂದಲ ಇದೆ. ಈಗ ನಾನು 30,000 ಕೊಡ್ತೀನಿ ಅಂತ ಒಬ್ಬ ರೈತ ಮುಂದೆ ಬರ್ತಾನೆ, ಒಬ್ಬ ರೈತ 40,000 ಕೊಡ್ತೀನಿ ಗುತ್ತಿಗೆ ಅಂತೇಳಿ ಮುಂದೆ ಬರ್ತಾನೆ. ಹಾಗಾಗಿ ರೈತರಿಗೆ ಕೆಲವು ಭಾಗದಲ್ಲಿ ಗುತ್ತಿಗೆ ಸಿಗಂಗಿಲ್ಲ ಸರ್. ಅದರಲ್ಲಿ ಸಾಕಷ್ಟು ಇದೆ ಅಂದ್ರೆ ಮನೆಯಲ್ಲಿ ಮಾಡಿದ್ರೆ ಏನ್ ತೊಂದರೆ ಇಲ್ಲ ಸರ್, ಎಲ್ಲ ಲೇಬರ್ ಮೇಲೆ ಮಾಡಿದ್ರೆ ತೊಂದರೆಯನ್ನ ಅನುಭವಿಸಿದೆ. ಬಾಳೆ ಬೆಳೆ ಶುರು ಮಾಡಿ ಎಷ್ಟು ವರ್ಷ ಆಯ್ತು? ಕನಿಷ್ಠ 25 ವರ್ಷ ಸರ್. 25 ವರ್ಷದಿಂದಲೂ ಬಾಳೆ ಬೆಳೆಯನ್ನ ಮಾಡ್ತಾ ಇದ್ರಿ. ಯಾವ ತಳಿಯನ್ನ ಹಾಕ್ತಾ ಇದ್ರಿ ಸರ್? ನಮ್ದೆಲ್ಲ ಸುಗಂಧಿ ಸರ್. ಸುಗಂಧಿ ಬಡವರ ಬಂಧು ಕರಿತೇವೆ ಸರ್. ಆಗಿನಿಂದಲೂ ಈಗಲೂ? ಹೌದು ಸರ್. ಸುಗಂಧಿ ಬಾಳೆ ಬಡವರ ಬಂಧು ಹೇಗೆ ಅಂತೀರಾ? ಬಡವರು ಬಂದ್ರೆ ನಾನು ಹೇಳಿದೆ ಸರ್, ಉದಾಹರಣೆಗಾಗಿ ಭಗವಂತ ನಮ್ಮ ಕೈ ಹಿಡಬೇಕಂದ್ರೆ ಆಷಾಢ ಮಾಸದಲ್ಲಿ ನಮಗೆ ಕೈ ಹಿಡಬೇಕು, ಅದೊಂದು ಮಾಸವನ್ನ ನಾವು ದಾಟಿದ್ರೆ ನಾವು ಗೆದ್ದಂಗೆ ಸರ್. ಗಾಳಿಗೆ ಮನುಷ್ಯ ಅದಕ್ಕೆ ಎದುರು ಬಾಳೆ ಎದುರುಕೊಳ್ಳ ಬಾಳೆ ಆ ಗಾಳಿಗೆ ತಡೆಯೋದು ಕಷ್ಟ ಕಷ್ಟ ಸರ್. ಯಾಕಂದ್ರೆ ಆಷಾಢಗಳಲ್ಲಿ ಆಷಾಢ ಮಾಸ ಇರೋದ್ರಿಂದ ತುಂಬಾ ಗಾಳಿನೇ ಇರುತ್ತೆ, ಅದು ಒಂದು ಗಾಳಿ ಮಾಸ ಅಂತಾನೆ ನಾವು ಕರಿತಾ ಇದ್ವಿ. ಹಾಗಾಗಿ ಇವತ್ತು ಮಾವಿನ ಮರ ಆಗಿರ್ಬೋದು, ಒಂದು ತೆಂಗು ಮರ ಆಗಿರ್ಬೋದು, ಬೇರೆ ಬೇರೆ ದೊಡ್ಡ ದೊಡ್ಡ ಮರಗಳು ಆ ಗಾಳಿಗೆ ತತ್ತರಿಸಿ ಹೋಗ್ತವೆ. ಹಾಗಾಗಿ ಬಾಳೆ ತೋಟ ಅದಕ್ಕೆ ಯಾವ ಲೆಕ್ಕ ಸರ್? ಹಾಗಾಗಿ ಆಷಾಢ ಮಾಸದಲ್ಲಿ ಅದಕ್ಕೆ ಸೂಕ್ತವೆಲ್ಲವೆಲ್ಲ. ಆಮೇಲೆ ಇನ್ನೊಂದು, ಈಗ ಇತ್ತೀಚಿನ ಮಟ್ಟದಲ್ಲಿ ಅತಿ ಹೆಚ್ಚುವಾಗಿ ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ಬೇರೆ ಬೇರೆ ಭಾಗ ರೈತರು ನಾನೆಲ್ಲ ಗಮನಿಸಿದೆ ಸರ್. ಹಾಗಾಗಿ ಈಗ ಅದಕ್ಕೆಲ್ಲ ಕೋರಿ ಹುಳು ಅಂತ ನಾವು ಬಿಡ್ತಾ ಇದೆ, ಅದಕ್ಕೆಲ್ಲ ರಾಸಾಯನಿಕ ಸಿಂಪರಣೆಯನ್ನು ಎಣ್ಣೆ ಹೊಡಿತಾ ಇದ್ದಾರೆ, ನಾವಿನ್ನು ಇದುವರೆಗೂ ಹೊಡೆದೇ ಇಲ್ಲ. ಸುಗಂಧ ಬಾಳೆಗೆ ರೋಗ ಬೀಳಲ್ಲ? ಬೀಳುತ್ತೆ ಸರ್, ಬೀಳುತ್ತೆ. ಯಾಕೆ ಬೀಳುತ್ತೆ ಅಂದರೆ ಯಥೇಚ್ಛವಾಗಿ ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ಬೀಳುತ್ತೆ. ನೀವು ಹಾಕಲ್ಲ? ಹಾಕೋದಿಲ್ಲ ಸರ್, ನಾವು ಎಷ್ಟು ಹಾಕ್ಬೇಕು ಅಷ್ಟೇ ಹಾಕ್ತೀವಿ. ಈಗ ನಾವೆಲ್ಲ ಇದುವರೆಗೂ ನಾವು ಸ್ವದೇಶಿ ಆಕಳನ್ನ ಇಟ್ಕೊಂಡು ಅದನ್ನೇ ನಾವು ಗೊಬ್ಬರ ರೆಡಿ ಮಾಡಿ ಹಾಕ್ತೀವಿ ಸರ್. ಶೇಕಡ 80% ನಾವು ಸಗಣಿ ಗೊಬ್ಬರ ಹಾಕೋದು. ಎಷ್ಟು ಆಕಳುಗಳಿದ್ದಾವೆ ಈಗ? ನಮ್ದು 5 ಆಕಳಿದೆ, 2 ಕರು ಇದೆ. ಆಕಳುಗಳು ಅಂದ್ರೆ ಈ ಜರ್ಸಿ ತರ ಇಲ್ಲ ಸರ್, ಹೈನುಗಾರಿಕೆಗೆ ಬಳಸ್ತಾರಲ್ವಾ? ದೇಶಿ ಆಕಳ. ನಾವು ಮನೆಗೆ ಮತ್ತೆ ಪೂಜೆಗೆ ಆದ್ರೆ ಸಾಕು. ನಿಮ್ಗೆ ಹಾಲಿನ ಹೆಚ್ಚು ಅಗತ್ಯ ಇಲ್ಲ? ಇಲ್ಲ ಸರ್. ಹಾಲನ್ನ ನೀವು ವಾಣಿಜ್ಯವಾಗಿ ಇಟ್ಕೊಂಡಿಲ್ಲ? ಇಲ್ಲ ಸರ್. ಆಕಳುಗಳು ಬೇಕು ಕೃಷಿಗೆ, ಆಕಳುಗಳು ಬೇಕು ಅಂತ 5 ದೇಸಿ ಆಕಳುಗಳು ಸಾಕೊಂಡಿದ್ರಿ. ಎತ್ತುಗಳು ಉಂಟಾ? ಎತ್ತುಗಳಿದೆ ಸರ್, ಎತ್ತುಗಳಿದೆ, ಬಂಡಿ ಇದೆ. ಆಮೇಲೆ ನಾವು ಯಥೇಚ್ಛವಾಗಿ ಜಾಸ್ತಿ ಈ ಟ್ರ್ಯಾಕ್ಟ್ರಿ ಆಮೇಲೆ ದೊಡ್ಡ ದೊಡ್ಡ ಮಷಿನ್ಗಳ ನಾವು ಹಾಕೋದಿಲ್ಲ ಸರ್. ಯಾಕಂದ್ರೆ ಅಲ್ಲಿರ್ತಕ್ಕಂಥ ನಾವೇನು ರೈತನ ಬೆನ್ನೆಲುಬು, ಏನು ರೈತ ಅಂತ ಹುಳ ಅಂತ ನಾವು ಕರಿತೀವಲ್ಲ, ಸಾವಯವದಲ್ಲಿ ಬಳಸತಕ್ಕಂಥ ಎರೆಹುಳುಗಳು ಸಾಕಷ್ಟು ಟ್ರ್ಯಾಕ್ಟ್ರಿಂದ ಅವ್ರ ನಾಶ ಹೊಂದ್ತವೆ. ಯಾಕಂದ್ರೆ ದೊಡ್ಡ ವೆಹಿಕಲ್ ಹೋಗ್ತಾವಲ್ಲ ಸರ್, ಹಾಗಾಗಿ ಅದು ನಾಶ ಆಗ್ತವೆ. ಅದರಿಂದ ನಾವು ಎತ್ತಿನ ಸಾಮಗ್ರಿಗಳನ್ನು ಬಳಸಿ ನಾವು ಮಡಿಕೆ ಹೊಡೆದಾಗಲಿ ಆಮೇಲೆ ಅದನ್ನು ಗಳೆ ಹೊಡೆದಾಗಲಿ ಆ ಥರ ಮಾಡ್ತೀವಿ ಸರ್, ಕುಂಟೆ ಹೊಡೆದಾಗಲಿ. ಸೊ ಮಣ್ಣಿನ ಜೀವಂತಿಕೆಯನ್ನು ಕಾಪಾಡುವ ನಿಟ್ಟಿನೊಳಗಡೆಗೆ ಸುಲಭ ಹಾಗೂ ಹಗುರವಾದ ಸಾಧನಗಳನ್ನೇ ಬಳಕೆ ಮಾಡ್ಕೊಳ್ತೀವಿ. ಯಂತ್ರಗಳ ಬಳಕೆ ಕಡಿಮೆ, ಟ್ರ್ಯಾಕ್ಟರು, ಟಿಲ್ಲರು ಈ ಥರದ್ದೇನನ್ನು ಬಳಕೆ ಮಾಡ್ಕೊಳ್ತಾ ಇಲ್ಲ. ಈ ಬಾಳೆ ಬಗ್ಗೆ ಬರೋಣ. ಸುಗಂಧಿ ಬಾಳೆ ನೀವು ಹೇಳಿದ್ರಿ, ಬಡವರ ಬಂಧು ಅಂತ ಹೇಳಿದ್ರಿ. ಆಷಾಢದ ಮಾಸದ ಗಾಳಿಯಿಂದ ರಕ್ಷಣೆ ಸಿಕ್ಕರೆ ಸಾಕು ನಾವು ಗೆದ್ದ ಹಾಗೆ ಅಂತ. ಹಾಗಾದರೆ ವೆಚ್ಚದ ಬಗ್ಗೆ ಹೇಳಿ, ಇದನ್ನು ಬೆಳೆಯೋದಕ್ಕೆ ವೆಚ್ಚ ಕಡಿಮೆ ಆಗ್ತದಾ? ಯಾವ್ಯಾವ ಕಾರಣಕ್ಕಾಗಿ ಈ ಬಾಳೆ ಬೆಳೆಗೆ ವೆಚ್ಚ ಮಾಡ್ತೀರಿ ನೀವು, ಖರ್ಚು ಮಾಡ್ತೀರಿ? ಸರ್, ಈಗ ಅಪ್ಪ ಮತ್ತೆ ತಾತ ಅವರ ಕಾಲದಿಂದಲೂ ಈಗ ಬಾಳೆಯನ್ನು ಬೆಳೀತಾ ಇದ್ದೀವಿ. ಹಾಗಾಗಿ ಯಥೇಚ್ಛವಾಗಿ ಮೊದಲು ನಾವು ಪ್ರಾರಂಭದಿಂದ ನಾನು ಹೇಳ್ತೀನಿ ಸರ್, ಈಗ 1 ಎಕರೆಗೆ 900 ಗಡ್ಡೆಯನ್ನು ಕೊಡ್ತಾರೆ ಸರ್. 1 ಎಕರೆಗೆ 900 ಗಡ್ಡೆಯನ್ನು ಕೊಡ್ತವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ 4x4 ಅಡಿ ಒಳಗಡೆ ನಾವು ಪ್ರತಿ ಗಡ್ಡೆಯನ್ನು ಇಡ್ತಾ ಇದೀವಿ. ಅದು 1 ಎಕರೆಗೆ 900 ಗಡ್ಡೆ ಕೂಡಿಸ್ತವೆ. ಹಂಪಿ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಹಿರಿಯ ಬರಸ್ತಾರೆ, ಯಥೇಚ್ಛವಾಗಿ ನೀರಾವರಿ ಇರತಕ್ಕಂಥ ಪ್ರದೇಶ. ಹಾಗಾಗಿ ಅಲ್ಲಿ ಗಡ್ಡೆ ಇಟ್ಟು ಕನಿಷ್ಠ 1 ತಿಂಗಳೊಳಗಡೆ ನಾವು ಕೆಡುಗ ಅಂತೇಳಿ ತೆಗೆಸಿಸ್ತಾರೆ. ಒಂದು ಸಾಲು ಬಿಟ್ಟು ಒಂದು ಸಾಲು, ಅದು 1.5 ಅಡಿಯಿಂದ ಗ್ಯಾಪ್ ಮಾಡಿ ಗ್ಯಾಪ್ ಮಾಡಿ 4 ಅಡಿ ಕೆಡುತ್ತೈತಿ. ಯಾಕೆ ಕೆಡುತ್ತೈತಿ ಅಂದರೆ ಯಥೇಚ್ಛವಾಗಿ ನೀರಾವರಿ, ಅದಕ್ಕೆ ಗಡ್ಡೆ ಬೆಳಿಬೇಕಂದ್ರೆ ಚಿಗಬೇಕಂದ್ರೆ ಯಥೇಚ್ಛವಾಗಿ ನೀರಿನ ಅಂಶ ಕಡಿಮೆ ಇರಬೇಕು ಸರ್. ಕಡಿಮೆ ಇರಬೇಕು. ಯಥೇಚ್ಛವಾಗಿ ನೀರಿನಂಶ ಜಾಸ್ತಿ ಇದ್ರೆ ಅದಕ್ಕೆ ಬೆಳಿಲಿಕ್ಕೆ ಸಾಧ್ಯನೇ ಆಗುತ್ತೆ, ಅದಕ್ಕೆ ಇದಾಗುತ್ತೆ ಸರ್. ಹಾಗಾಗಿ ಯಥೇಚ್ಛವಾಗಿ ನೀರಾವರಿ ಎಲ್ಲಿರುತ್ತೋ ಅಲ್ಲಿ ಮಾತ್ರ ನಾವು ಕೆಡದಿದ್ವಿ. ಇನ್ನೂ ನೀರಾವರಿ ಕಡಿಮೆ ಪ್ರದೇಶ ಇದೆ, ಕಡಿಮೆ ಇದೆ ಅಲ್ಲಿ ಅಂದ್ರೆ ನಾವು ಹನಿ ನೀರಾವರಿ ಮೂಲಕವಾಗಿ ನಾವು ಗಡ್ಡೆಯನ್ನ ನಾವು ತೋಟವನ್ನ ಬೆಳಿಬಹುದು. ಆಮೇಲೆ ಗಡ್ಡೆ ಇಟ್ಟು ಸಾಮಾನ್ಯವಾಗಿ ಅದನ್ನ ಕಟಾವು ಮಾಡೋ ಸಂದರ್ಭದಲ್ಲಿ 4 ಹಂತದಲ್ಲಿ ನಾವು ಗೊಬ್ಬರವನ್ನು ಕೊಡ್ತಾ ಇದ್ದೀವಿ ಸರ್. ಒಬ್ಬ ರೈತ 1 ಎಕರೆಯಲ್ಲಿ ಸುಗಂಧಿ ಬಾಳೆ ಬೆಳೀತಾನೆ ಅಂದ್ರೆ ಗಡ್ಡೆ ತರಬೇಕು ಅಂತ ಇಟ್ಕೊಳ್ಳಿ, ಅಂದ್ರೆ ಎಷ್ಟು ಖರ್ಚಾಗ್ತದೆ ಸರ್? ಈಗ ಒಂದು ಗಡ್ಡೆಗೆ 7 ರೂಪಾಯಿ ತಗೊಂತಾರೆ. 7 ರೂಪಾಯಿ ತಗೊಳ್ತಾರೆ. 7 ರೂಪಾಯಿ ತಗೊಂತಾರೆ. 1 ಎಕರೆಗೆ ಎಷ್ಟು ಗಡ್ಡೆ ಕೂರ್ತವೆ ಅಂತ ಹೇಳಿದ್ರಿ ಸರ್? 900 ಗಡ್ಡೆ. ಓಹೋ, 900 ಗಡ್ಡೆ ಕೂತ್ಕೊಂಡ್ರೆ ಸಾಮಾನ್ಯವಾಗಿ ಏನಿಲ್ಲ ಅಂದ್ರೂ ಸಹಿತ ಒಂದು 6,300-6,500 ಅಷ್ಟು ಖರ್ಚು ಬರ್ತದೆ ಗಡ್ಡೆ ತರಲಿಕ್ಕೆ. ಮತ್ತೆ ಅಲ್ಲಿ ಬೇರೆ ಯಾವ ಕೆಲಸಗಳಿಗೆ ಹಣ ವ್ಯಯ ಮಾಡಬೇಕಾಗ್ತದೆ ಸರ್? ಬರೀ ಗಡ್ಡೆ ಮಾತ್ರ 7 ರೂಪಾಯಿ ಬೀಳುತ್ತೆ. ಅಂದ್ರೆ ಇಲ್ಲಿ ಚಾರ್ಜ್ ನಾವೇ ಹಾಕಿ, ಟ್ರಾನ್ಸ್ಪೋರ್ಟ್ ಗಿರಿಸ್ಪೆಟ್ರೆ ಸರ್, ಅದು 1,000 ಮತ್ತೆ ಯಾವ ಖರ್ಚುಗಳು ಬರ್ತವೆ? ಆಮೇಲೆ ಅಂತಂತವಾಗಿ ನಾವು ಗೊಬ್ಬರ ಹಾಕೋದ್ರಿಂದ ಬರುತ್ತೆ, ಆಮೇಲೆ ಗಡ್ಡೆ ಇಡೋದ್ರಿಂದ ಅದಕ್ಕೂ ನಾವು ಲೇಬರ್ ಇಡೋದಿಲ್ಲ ಸರ್, ಅದಕ್ಕೆ ಇಟ್ಟರು ಅದಕ್ಕೂ ನಾವು ಖರ್ಚು ಹಾಕ್ಬೇಕಾದ್ರೆ ವಿಧಾನ ಹೇಳಿ. 1 ಗಡ್ಡೆಯಿಂದ 1 ಗಡ್ಡೆಯನ್ನ ನೀವು ಇಡಬೇಕು ಅನ್ನೋದಾದ್ರೆ ಎಷ್ಟು ಅಂತರ ಇರಬೇಕು, ಯಾವ ರೀತಿ ಮಾಡ್ತೀರಾ ಸರ್? ಈಗ ಒಂದು ಗಡ್ಡೆಯಿಂದ ಒಂದು ಗಡ್ಡೆಗೆ ನಾವು ಇಡಬೇಕಾದ್ರೆ 4 ಅಡಿ ಇರ್ಬೇಕು ಸರ್. ಮುಂದೆ 4 ಅಡಿ, ಬಲಗಡೆ 4 ಅಡಿ, ಎಡಗಡೆ 4 ಅಡಿ. ಈ ವಿಧಾನದ ಇಟ್ಟರೆ ಮಾತ್ರ ಎಕರೆ 900 ಗಡ್ಡೆ ಕೊಡುತ್ತಾರೆ. ಅದು ಬಾಳೆ ಯಥೇಚ್ಛ ದೊಡ್ಡದಾದಂಗೆಲ್ಲ ಗರಿಗಳು ಆಗ್ಲಾಗ್ತದೆ ಸರ್. ಹಾಗಾಗಿ ಅದಕ್ಕೆ ಗಾಳಿ ಅಂಶ ಜಾಸ್ತಿ ಬೇಕಾಗ್ತದೆ. ಹಾಗಾಗಿ 4 ಅಡಿ ಗ್ಯಾಪ್ ಜಾಸ್ತಿ ಇದ್ದಷ್ಟು ಒಳ್ಳೇದು. ಹೌದು ಸರ್, ಹೌದು. ಮನುಷ್ಯನಿಗೆ ಉಸಿರಾಡಕ್ಕೆ ಆಡ್ಲಿಕ್ಕೆ ಗಾಳಿ ಎಷ್ಟು ಮುಖ್ಯನೋ, ನಾವು ಫಲ ಮಾಡ್ಲಿಕ್ಕೆ ಕೂಡ ಗಾಳಿ ಅಷ್ಟು ಇಂಪಾರ್ಟೆಂಟ್ ಸರ್. ಆಮೇಲೆ ಬೇರೆ ಏನು ಖರ್ಚು ಬರ್ತದೆ ಸರ್? ಈ ಬಿಸಿಲು ಬೀಳೋದ್ರಿಂದ, ಆಮೇಲೆ ಗೊಬ್ಬರ 4 ಹಂತದಲ್ಲಿ ಕೊಡೋದ್ರಿಂದ ಕಳೆವು ಜಾಸ್ತಿ ಬರ್ತದೆ ಸರ್. ಅದಕ್ಕೆ ಕಳೆ ತೆಗಲಿಕ್ಕೆ ಜನರು ಕಳೆ ತೆಗಿಸ್ಬೋದು. ಕೆಲವ್ರು ಏನ್ ಮಾಡ್ತಾರೆ, ಇಲ್ಲ ಮಣ್ಣು ಇನ್ನೂ ಸ್ವಲ್ಪ ಹದಾಗ್ ಅಂತೇಳಿ ಪಟ ಅಂತ ನಾವು ಕಡಿಸ್ತಾರೆ ಸರ್. ಅದೇ ಪೂರ್ತಿ ನೆಲನೇ ಕಡಿಸ್ತಾರೆ ಸರ್. ಕಡಿಸ್ಬಿಡ್ತಾರೆ, ಕಡಿಸ್ತಾರೆ, ನೆಲನೇ ಕಡಿಸ್ತಾರೆ. ಕಡಿಸಿದ್ಮೇಲೆ ಮಣ್ಣು ಹದ ಆಗ್ತದೆ ಅಂತ ಹೇಳ್ತಾರೆ. ಈಗಿನ ಅದನ್ನ ರೈತರು ಮನೇಲಿ ಲೇಬರ್ ಇದ್ರೆ ಮಾಡ್ಬೇಕು, ಇಲ್ಲಿ ಮಾಡ್ಬಾರ್ದು ಸರ್. ಯಾಕಂದ್ರೆ ಯಥೇಚ್ಛವಾಗಿ ಈಗ ರೈತರು ಮಣ್ಣಿನಲ್ಲಿ ಜಾಸ್ತಿ ಹದ ಮಾಡಿದ್ರೆ ಅಲ್ಲಿರ್ತಕ್ಕಂತ ಎರೆಹುಳಗೆ ಹೊಡ್ತಾರೆ ಸರ್. ನಿಮ್ಮ ಪ್ರಕಾರ ಯಾವ್ದು ಸೂಕ್ತ? ಈಗ ಪಟ ಕಡಿಸಾದಂಗೆ ಇರೋದು ಸೂಕ್ತ, ಕಡಿಸಬಾರ್ದು. ಕಡಿಸಬಾರ್ದು ಸರ್. ಕಳೆ ತಗಿಸ್ಕೊಂತ ನಿರ್ವಹಣೆ ಮಾಡ್ಕೊಂತ ಇದ್ರೆ ಒಳ್ಳೆ. ಈಗಿನ ವಾತಾವರಣ ಸಂಬಂಧಪಟ್ಟ ಹಾಗೆ ಜಾಸ್ತಿ ಪಟ ಕಡಿಸೋದಿಲ್ಲ ಕೆಲವು ರೈತರು. ಕೆಲವರು ಕಳೆನಾಶಕ ಸಿಂಪಡಣೆ ಮಾಡ್ತಾರೆ, ಅದು ಮಾಡ್ಬಾರ್ದು ಸರ್. ಮಾಡಬಾರ್ದು, ಸಾಕಷ್ಟವಾಗಿ ನಾನು ಹೇಳ್ತಾ ಇದೀನಿ. ಕೆಲವರು ಕಂಟ್ರೋಲ್ ಮಾಡಿದ್ರೆ ಕೆಲವರಿನ್ನ ರಾಸಾಯನಿಕ ಸಿಂಪಡಣೆ ಮಾಡ್ತಾರಲ್ವಾ ಕಳೆನಾಶಕಗಳನ್ನು, ಬಾಳೆ ಬೆಳೆಗೆ ಏನಾದರೂ ತೊಂದರೆ ಆಗ್ತದೆ? ಹೇಗೆ ತೊಂದರೆ? ಖಂಡಿತ ತೊಂದರೆ ಆಗುತ್ತೆ ಸರ್. ಏನು 10 ದಿನದಲ್ಲಿ ಬರತಕ್ಕಂತ ಬಾಳೆ 15 ದಿನದ ಹಿಡಿದು ಲೇಟ್ ಆಗ್ತದೆ. ಹೌದು, ಲೇಟ್ ಆಗುತ್ತೆ. ಆಮೇಲೆ ನಾವು ಏನು ಅಪೇಕ್ಷೆ ಪಟ್ಟಿರ್ತೀವಲ್ಲ, 50 ಕನಿಷ್ಠ 20 ಕೆಜಿ 25 ಕೆಜಿ ಬರುವಂತ ಬಾಳೆ 5 ಕೆಜಿ 10 ಕೆಜಿ ಬರುವಂತ ಸಾಧ್ಯತೆ ನಾವು ಕಂಡು ಬರುತ್ತೆ. ಅದರ ತೂಕದಲ್ಲೂ ಇಳುವರಿಯಲ್ಲೂ ಕಡಿಮೆ ಆಗ್ತದೆ. ಸೊ ನೀವು ರಾಸಾಯನಿಕ ಕಳೆನಾಶಕಗಳನ್ನು ಬಳಸಲ್ಲ? ಸರಿ, ಈಗ ಪೋಷಕಾಂಶಗಳ ಬಗ್ಗೆ ಹೇಳೋಣ. ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಗೊಬ್ಬರಗಳನ್ನು ಕೊಡ್ತೀರಿ? ಅದು ರಾಸಾಯನಿಕ ಗೊಬ್ಬರವಾಗಿರ್ಬೋದು, ಜೈವಿಕ ಗೊಬ್ಬರವಾಗಿರ್ಬೋದು, ಅದ್ರ ಬಗ್ಗೆ ಹೇಳಿ ಸರ್. ಈಗ ಗಡ್ಡೆ ಹಿಟ್ಟು ಒಂದೂವರೆ ತಿಂಗಳಿಗೆ ಹತ್ತಿರ 50 ದಿನಕ್ಕೆ ಗಡ್ಡೆ ಚಿಗ್ದೈತೆ ಸರ್. ಆ ಚಿಗ್ದೈತೆ ಅನ್ನೋದ್ರ ಕಾಲಕ್ಕೆ ಆಲೆ ಅಷ್ಟು ಹೊಟ್ಟೆ ಸಿಗೋದಿಲ್ಲ. ಕನಿಷ್ಠ 50 ದಿನ ಆಗ್ಬೇಕು. 50 ದಿನದೊಳಗಡೆ ಗಡ್ಡೆನ ಚಿಗ್ದೆ ಪ್ರಾರಂಭ ಆಗುತ್ತೆ. ಆ ಪ್ರಾರಂಭದ ಸಂದರ್ಭದಲ್ಲೇ ನಾವು ಕನಿಷ್ಠ 2 ಚೀಲ ಅಥವಾ 1.25 ಚೀಲ ಕೊಡ್ಬೇಕು. 900 ಗಡ್ಡೆಗೆ DAP ಕೊಡ್ತಾರೆ ಸರ್, ಅದ್ರ ಜೊತೆಗೆ ಕಾಂಪ್ಲೆಕ್ಸ್ ಕೊಡ್ತಾರೆ. ಎರಡು ಸೇರಿಸಿ ಕಲ್ಲು ಅಥವಾ 1.5 ಕೊಡ್ತಾರೆ ಸರ್. ಕೊಟ್ಟದ ತದನಂತರ ಮತ್ತೆ 1 ತಿಂಗಳಿಗೆ ರಿಕವರ್ ಆಗ್ಲಿ, ಗ್ರೋತ್ ಆಗ್ಲಿ ಅಂತ ಹೇಳಿ ಕೆಲವರು ಬಡ್ಡೆಗಳಿಗೆ ಹಾಕ್ತಾರೆ, ಹಾಕ್ಬಾರ್ದು ಅದನ್ನ. ಅದನ್ನ ಬಿಟ್ಟಿರೋದ್ರೊಟ್ಟಿಗೆ ಮತ್ತೆ ಎರಡನೇ ಹಂತದ್ದು ಗೊಬ್ಬರ ಕೊಡ್ತಾರೆ ಸರ್. ಅದನ್ನ DAP ಮತ್ತೆ ಕಾಂಪ್ಲೆಕ್ಸ್ ಕೊಡ್ತಾರೆ. ಅದು ಹಾಕಿದ ಒಂದು 1.5 ತಿಂಗಳಿಗೆ ಮತ್ತೆ 3ನೇ ಹಂತದ್ದು ಕೊಡ್ತಾರೆ ಸರ್. ನೀವು ಇದೇ ಕ್ರಮವನ್ನು ಅನುಸರಿಸ್ತಿದ್ರೆ? ಇಲ್ಲ ಸರ್, ಈಗ ಮೊದಲೆಲ್ಲ ನೀವೇನ್ ಮಾಡ್ತೀರಿ ಅದನ್ನ ಹೇಳಿ ಸರ್. ಈಗ ನಮ್ದು 20-25 ವರ್ಷ ಆಗೋದ್ರಿಂದ ನಾವು ಕನಿಷ್ಠ 6 ಚೀಲ 7 ಚೀಲ ಅಂದ್ರೆ ಅದು ಜಾಸ್ತಿನೇ ಆಯ್ತು. ಯಾಕಂದ್ರೆ ನಾವು ಉದ್ಯಮಂತರ ಆಗಿರೋದ್ರಿಂದ ನಮಗೆ ಯೋಗ ಪ್ರಾಣಾಯಾಮ ಎಷ್ಟು ಮುಖ್ಯವೋ ಅದಕ್ಕೆ ಭೂಮಿಗೆ ಸಾವಯವ ಗೊಬ್ಬರ, ಎರೆತೊಟ್ಟೆ ಗೊಬ್ಬರ, ಆಮೇಲೆ ಹಸಿರೆಲೆ ಗೊಬ್ಬರ, ಆಮೇಲೆ ಬಿದ್ದಿರ್ತಕ್ಕಂಥ ಗೆಜ್ಜೆ ತಪ್ಪಲ ತಡಿಮೆ ಎಲ್ಲ ಹಾಕಿ ಜಾಸ್ತಿನೇ ಹಾಕಿ ನಾವು ಬೆಳಿತೀವಿ ಸರ್. ಅಂದ್ರೆ ನೀವು ಈ DAP ಆಗಿರ್ಬೋದು ಇದನ್ನು ಕಡಿಮೆ ಮಾಡ್ತೀವಿ? ಕಡಿಮೆ ಸರ್, ಖಂಡಿತ ಕಡಿಮೆ. ಹಾಗಾಗಿ ಖರ್ಚೆಲ್ಲ ಕಡಿಮೆ ಅಂತ ಹೇಳ್ತೀನಿ ನಾನು. ಅಂದ್ರೆ ನಿಮ್ಮ ತೋಟದಲ್ಲಿ ಸಿಗುವಂತ ತ್ಯಾಜ್ಯಗಳೇ ಗೊಬ್ಬರವಾಗಿ ಪರಿವರ್ತನೆ ಆಗ್ತದೆ. ಹಸಿರೆಲೆ ಗೊಬ್ಬರ ಆಗಿರ್ಬೋದು, ಒಣ ಕಸ ಆಗಿರ್ಬೋದು, ಇವೆಲ್ಲವನ್ನು ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ಈಗ ನಾನು ಕೃಷಿ ಮಾಡ್ತೀನಿ ಅನ್ನೋ ಒಂದು ಕಾರಣಕ್ಕೆ ಆಕಳುಗಳು ಇಂಪಾರ್ಟೆಂಟ್ ಸರ್. ನಾನು ಈಗಲೂ ನನ್ನ ಪದವಿಯನ್ನ ಪಡೆದಿರೂ ಕೂಡ ನಾನು ಆಕಳನ್ನು ಮೆಸ್ಸಕ್ ಹೋಗ್ತಿದ್ದೀನಿ. ಯಾಕೆ ಮೆಸ್ಸಕ್ ಹೋಗ್ತೀನಿ ಅಂದ್ರೆ ಅದು ಒಂದು ಕೃಷಿಯ ನಾನು ಕೆಲಸ ಮಾಡೋದ್ರಿಂದ ಅದೊಂದು ನನ್ನ ಕೆಲಸ, ಗೌರವ ಕೊಡ್ತದೆ. ಕೆಲವರಿಗೆ ಆಗೋದಿಲ್ಲ, ಬಟ್ ನಾನು ಮಾಡ್ತೀನಿ ಸರ್. ಅನಿವಾರ್ಯ ಮಾಡ್ಲೇಬೇಕು. ಆಸ್ತಿ ವಹಿಸ್ತಾ ಇದ್ರೆ, ಪಶು ಸಾಕಾಣಿಕೆಯ ಬಗ್ಗೆ ನಮಗೆ ಆಸ್ತಿ ಇಲ್ಲಾಂದ್ರೆ ಕಷ್ಟ, ಕೃಷಿ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದನ್ನ ನೀವು ಇಟ್ಕೊಂಡಿದ್ದೀರಾ. ಈಗ ಹೇಳಿ, ಬಾಳೆ ಮತ್ತೆ ಅಂದ್ರೆ ಈಗ ಸುಮಾರು ನೀವು ಅಂದ್ರೆ ಗಡ್ಡೆ ತಂದು ನಾಟಿ ಮಾಡಿದ ಮೇಲೆ ಎಷ್ಟು ಸಲ ಕಳೆ ನಿರ್ವಹಣೆ ಮಾಡಬೇಕಾಗ್ತದೆ ಅನಿವಾರ್ಯವಾಗಿ? ಸರ್, ಗಡ್ಡೆ ಇಟ್ಟಮೇಲೆ ಕನಿಷ್ಠ 4 ತಿಂಗಳ ಮಟ್ಟ ನಾವು ಕಳೆ ಬಂದೇ ಬರ್ತದೆ, ಅದನ್ನ ತೆಗಿಲೇಬೇಕಾಗುತ್ತೆ. ಆಮೇಲೆ 4 ತಿಂಗಳ ಹತ್ತತ್ರ ಆದ್ಮೇಲೆ ಗಿಡಗಳೆಲ್ಲ ಮೇಗಾಗುತ್ತವೆ, ನೆಳ್ಳು ಬೀಳುತ್ತೆ. ನೆಳ್ಳು ಬೀಳೋದ್ರಿಂದ ಕಳೆ ಕಡಿಮೆ ಆಗುತ್ತೆ. ಕಡಿಮೆ ಆಗೋದ್ರಿಂದ ಪೋಷಕಾಂಶಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಆಮೇಲೆ ನೆಳ್ಳು ಎಷ್ಟು ಬೀಳುತ್ತೋ ಅಷ್ಟು ಎರೆಹುಳು ಉತ್ಪತ್ತಿ ಆಗ್ತವೆ. ನಾವು ಯಥೇಚ್ಛವಾಗಿ ಇನ್ನೂ ಜಾಸ್ತಿ ನಾವು ಎಣ್ಣೆ ಸಗಡಿ ಗೊಬ್ಬರ ಎರೆಹುಳು ಗೊಬ್ಬರ ಆಗೋದ್ರಿಂದ ಅದಾಗುತ್ತೆ ಸರ್. ಅದು ನಾವು ಗಡ್ಡೆ ಇಟ್ಟು ಕನಿಷ್ಠ 9 ತಿಂಗಳ ಒಳಗಡೆ ದೊಡ್ಡದಾಗುತ್ತೆ ಸರ್. ದೊಡ್ಡದಾಗದ್ಮೇಲೆ ನಮ್ಗೆ ಅಲ್ಲೇ ಪ್ರತಿ ರೈತರಿಗೆ ಗೊತ್ತಾಗುತ್ತೆ ಕೊನೆ ಬಿಡದೆ ನಮ್ಮ ಲಕ್ಷಣಗಳು ಅಂತ ಜಾಸ್ತಿ ಆಗುತ್ತೆ. ಆಮೇಲೆ ತೋಟದಲ್ಲಿ ಮಧ್ಯದಲ್ಲಿ ಇರ್ತಕ್ಕಂತ ಒಂದ್ ಸ್ವಲ್ಪ ಒಬ್ಬ ಮಹಿಳೆ ಗರ್ಭಾವಸ್ಥೆಯಲ್ಲಿ ಹೆಂಗ್ ಕಾಣುತ್ತೆ ಅದಂಗೆ ಗಿಡಗಳು ಕಾಣುತ್ತೆ. ಆ ಗಿಡದ ಸಂದರ್ಭದಲ್ಲಿ ನಾವು ಅವಾಗ ಒಂದು ಪಕ್ಕದಲ್ಲಿ ಇರತಕ್ಕಂತ ಒಂದು ಗುನ್ನಿ ಅದು 15 ದಿವಸಕ್ಕೆ ಒಂದ್ಸತಿ ಬರುತ್ತೆ ಸರ್. 15 ದಿವಸಕ್ಕೆ ನಾವು ಕಿತ್ಲೇಬೇಕಾಗುತ್ತೆ. ಯಾಕೆ ಹೇಳ್ಬೇಕಪ್ಪ ಅಂದ್ರೆ ಒಂದು ತಾಯಿಗೆ ಒಂದು ಮಗು ಅಂದ್ರೆ ಉದಾಹರಣೆಗೆ ಅವಳಿ ಜೋಳ ಅಂತ ನಾವು ಹೇಳ್ತೀವಿ. ಒಬ್ಬ ತಾಯಿ 2-3 ಮಕ್ಕಳಾದ್ರೆ ಆಯಮ್ಗೆ ಎಷ್ಟು ತ್ರಾಸಾಗುತ್ತೆ, ಹಾಲು ಉಣಿಸಲಿಕ್ಕಾಗಿರ್ಬೋದು, ಶಗ್ರಿ ಮಾಡೋದಾಗಿರ್ಬೋದು, ಜಳಕ ಮಾಡಿಸೋದಾಗಿರ್ಬೋದು. ಅದೇ ಒಂದು ತಾಯಿಗೆ ಒಂದು ಮಗು ಹುಟ್ಟಿದಂತೆ ಸಂತೋಷವಾಗಿ ಸಮೃದ್ಧವಾಗಿ ಮಗುನ ಎಷ್ಟು ಚೆನ್ನಾಗಿ ಬೆಳೆಸ್ತಾಳೋ ಅದೇ ರೀತಿಯಾಗಿ ಒಂದು ಗಿಡ ನಾವು ಹಾಗಾಗಿ ಪಕ್ಕದ ಗಡ್ಡೆಗಳನ್ನೆಲ್ಲ ಕಿತ್ತಿರ್ತಾರೆ. ನಮ್ಗೆ ಯಾವ್ದು ಸೂಕ್ತ ಅನ್ಸುತ್ತೋ ಅದು 9ನೇ ತಿಂಗಳ ಒಳಗಡೆ ಅದನ್ನ ನಾವು ಬಿಡಬೇಕು. ದೀಪಾವಳಿ ಸಂದರ್ಭದಲ್ಲಿ ಬಿಡ್ತೀವಿ, 9 ತಿಂಗಳ ಅಂತರದಲ್ಲಿ ಬಿಡ್ತೀರಾ. ಸುಗಂಧಿ ಬಾಳೆಯ ಗೊನೆ ಬರುವವರೆಗೆ ಏನೇನು ಸಮಸ್ಯೆಗಳು ಬರ್ತವೆ? ಅಂದರೆ ರೋಗ ರುಜಿನ ಆಗಿರ್ಬೋದು, ಬೇರೆ ಏನಾದರೂ ನೈಸರ್ಗಿಕವಾಗಿ ಏನಾದರೂ ಸಮಸ್ಯೆಗಳಾಗ್ತಿರ್ತೇವ ಹೇಗೆ ಸರ್? ನೈಸರ್ಗಿಕವಾಗಿ ಅಂದ್ರೆ ಅದೇ ಹೇಳ್ತೇನೆ ಸರ್, ಈಗ ಆಷಾಢ ಸಂದರ್ಭದಲ್ಲಿ ಆಷಾಢ ಗಾಳಿ ಇರೋದ್ರಿಂದ ಅದು ಒಂದು ನೈಸರ್ಗಿಕ ವಿಕೋಪಕ್ಕೆ ಅದು ಹೋಗುತ್ತೆ, ಅದು ಭಗವಂತನ ಕೈಯಲ್ಲಿರುತ್ತೆ. ಎರಡನೇದಪ್ಪ ಅಂದ್ರೆ ನಾವು ಯಥೇಚ್ಛವಾಗಿ ಅಂದ್ರೆ ಪಕ್ಕದಲ್ಲಿ ರಾಸಾಯನಿಕ ಗೊಬ್ಬರನ್ನ ಜಾಸ್ತಿ ಯಥೇಚ್ಛವಾಗಿ ಬಳಸೋದ್ರಿಂದ ಪಕ್ಕದಲ್ಲಿ ಇರ್ತಕ್ಕಂಥ ನಾವು ಸಾವಯವ ಗೊಬ್ಬರ ಮಾಡಿದ್ರು ಕೂಡ ಅಲ್ಲಿರ್ತಕ್ಕಂಥ ಇಲ್ಲಿ ಎಫೆಕ್ಟ್ ಇಲ್ಲಿ ಹೊಡಿತಿರ್ತಾರೆ. ಉದಾಹರಣವಾಗಿ ಕೋರಿಗಳಂತ ಬಿಡುತ್ತೆ, ಆಮೇಲೆ ಬೆಂಕಿಗಳಂತ ಬಿಡುತ್ತೆ. ಅಲ್ಲಿ ಪಕ್ಕದಲ್ಲಿ ತೋಟ ಇರತಕ್ಕಂಥ ರೋಗನ ಪಕ್ಕದಲ್ಲಿ ಇನ್ನೊಂದು ತೋಟಕ್ಕೆ ಹೋಗುತ್ತೆ ಸರ್. ಉದಾಹರಣೆಗೆ ನಾವು ಕೋವಿಡ್ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೆ ಕೆಮ್ಮು ಹಿಂಗಾಡುತ್ತೆ ಹಂಗಾಡುತ್ತೆ ಸರ್, ಅದರ ಸಂದರ್ಭದಲ್ಲಿ ಸರ್. ಆಮೇಲೆ ಮೂರನೇದು ಮನುಷ್ಯನಿಗೆ ಹೊಡೆತ ಅಂದ್ರೆ ವ್ಯಾಪಾರದಲ್ಲಿ ಹೊಡೆತ ಸರ್, ವ್ಯಾಪಾರದಲ್ಲಿ ಮಾತ್ರ ಭಾರಿ ಹೊಡೆತ. ಏನ್ ಸಮಸ್ಯೆ ಇದು ಮಾರುಕಟ್ಟೆಯಲ್ಲಿ? ಮಾರುಕಟ್ಟೆಯಲ್ಲಿ ಸರ್, ಈಗ ಮೊದಲೆಲ್ಲ ಅಪ್ಪ ಏನ್ ಮಾಡಿದ್ರು, ಒಪ್ಪಂದ ಕೊಡ್ತಾ ಇದ್ರು ಕನಿಷ್ಠ 70,000-80,000 ಒಂದು ಎಕರೆ ಇಡೀ 900 ಗಡ್ಡೆನೆ ಆ ಓನರ್ ತಗೊಂಡೋಗ್ಬಿಡ್ತಿದ್ರು. ಆ ಮಾಲ್ ಬಂದಾಗ ಕಟಾವ್ ಮಾಡಿದ್ರೆ ಹೋಗ್ತಿದ್ರು, ಕೊನೆಗೆ ಅವರು ಲೆಕ್ಕಾಚಾರ ಮಾಡಿ 70,000 ನಮಗೆ ಕೊಟ್ಟು ಹೋಗ್ತಿದ್ರು. ಈಗ ಮಾರುಕಟ್ಟೆ ಎಪಿಎಂಸಿ ಇರೋದ್ರಿಂದ ನಾವೇ ಹೊಡಿತೀವಿ ಸರ್. ಆಮೇಲೆ ಎರಡನೇದೇನಪ್ಪ ಅಂದ್ರೆ ಈಗ ಕನಿಷ್ಠ ಒಂದು 5 ವರ್ಷದಿಂದ ತೂಕ ಇದ್ದ ಬದಿಗೆ ಬಂದು ವ್ಯಾಪಾರಸ್ಥರು ತಗೊಂಡೋಗ್ತಾರೆ. 10 ರೂಪಾಯಿ ಕೆಜಿ ರೈತರಿಗೆ ಕನಿಷ್ಠ ಈಗ 15 ರೂಪಾಯಿ ಕೆಜಿ ಸಿಕ್ಕರೆ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಸರ್. ಈ ವರ್ಷ 28 ಮಟ್ಟ ನಾನು ಕೊಟ್ಟಿದ್ದೀನಿ ಸರ್, 28, 26, 25 ಲಾಸ್ಟಿಗೆ ಕೊನೆಗೆ 9 ರೂಪಾಯಿ ಮಟ್ಟ ಕೆಜಿ ಕೊಟ್ಟಿದ್ದೀನಿ ಸರ್. ಹಾಗಾಗಿ ವ್ಯಾಪಾರಸ್ಥರು ಸರಿಯಾಗಿ ಸರ್ಕಾರದ ರೇಟ್ ಏನಿದೆ ಅದನ್ನ ಕೊಟ್ಟರೆ ರೈತ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲ, ಎಪಿಎಂಸಿ ಅಲ್ಲಿ ಒಂದು ನಿಗದಿತ ಬೆಲೆ ಇದ್ದೇ ಇರ್ತದಲ್ವಾ? ಇಲ್ಲ ಸರ್, ಇಲ್ಲ. ಹೇಗೆ ಕಡಿಮೆ ಆಗ್ತದ? ಕಡಿಮೆ ಆಗುತ್ತೆ ಸರ್, ಖಂಡಿತ ಕಡಿಮೆ. ಮಾಲು ಕಡಿಮೆ ಬಂದು ವ್ಯಾಪಾರ ಜಾಸ್ತಿ ಇದ್ರೆ ರೈತರಿಗೆ ಜಾಸ್ತಿ ಆಗುತ್ತೆ, ಅನುಕೂಲ ಆಗುತ್ತೆ. ಮಾಲು ಜಾಸ್ತಿ ಬಂದು ವ್ಯಾಪಾರಸ್ಥರು ಕಡಿಮೆ ಬಂತಂದ್ರೆ 250-300 ರೂಪಾಯಿ ಕೊನೆ 100 ರೂಪಾಯಿ ಕೇಳ್ತಾರೆ ಸರ್. ಎಪಿಎಂಸಿ ಇರ್ತಕ್ಕಂತ ಏನು ವ್ಯಾಪಾರಸ್ಥರು ಏನಿದ್ದಾರೆ ಸರ್, ಅವ್ರು ಹೇಳಿದ್ದೆ ರೇಟ್ಸ್. ಉದಾಹರಣೆಗೆ ಸವಾಲು ಹಾಕಿದ್ವಿ ಅಂತ ಹೇಳ್ತೀವಿ ಸರ್, 40 ರೂಪಾಯಿ ಕೆಜಿ, 50 ರೂಪಾಯಿ ಕೆಜಿ, 60 ರೂಪಾಯಿ ಕೆಜಿ ಈ ತರ ನಾವು ಊರಲ್ಲಿ ಕೊಡ್ತಾ ಇದ್ವಿ. ಇಲ್ಲಿ ಮಾರ್ಕೆಟ್ ನೋಡ್ಕೊಂಡು ಇಲ್ಲಿ ವ್ಯಾಪಾರಸ್ಥರು ಕಡಿಮೆ ಮಾಡ್ತಾರೆ ಸರ್. ಉದಾಹರಣೆಗೆ ಮಾರ್ಕೆಟಿನ ವಾಜು ನೋಡ್ತಾರೆ, ವ್ಯಾಪಾರ ಇದ್ರ ಕೂಡಗೆ ಕನಿಷ್ಠವಾಗಿ ಬೆಂಗಳೂರಲ್ಲಿ 40-50 ರೂಪಾಯಿ ಕೆಜಿ ಇದೆ. ನಾನು ವ್ಯಾಪಾರ ಅಲ್ಲಿ ಕೂಡ ನಾನು ವ್ಯಾಪಾರ ಮಾಡ್ತೀನಿ ಸರ್, ಅಲ್ಲಿಗಿಂತ ಇಲ್ಲಿ ಯಾಕಪ್ಪ ಅಂದ್ರೆ ವ್ಯಾಪಾರದಲ್ಲಿ ಮೋಸ ಆಗುತ್ತೆ ಸದ್ಯವಾಗಿ. ಉದಾಹರಣೆಗೆ ರೈತರಲ್ಲಿ ಹಂತಂತವಾಗಿ 2-3 ರೂಪಾಯಿ ಇಡಿಸ್ತಾರೆ, 50 ಪೈಸಾ 1 ರೂಪಾಯಿ ಏರ್ಸ್ಲಿಕ್ಕೆ 1-2 ತಿಂಗಳು ಮಾಡ್ತದೆ ಸರ್. ಹಾಗಾಗಿ ಸಾಕಷ್ಟವಾಗಿ ವ್ಯಾಪಾರಸ್ಥದಲ್ಲಿ ರೈತರು ಹೊರತು ತಿನ್ಲಿಕ್ಕೆ ಸಾಧ್ಯ. ಅಂದ್ರೆ ರೈತರು ಒಂದು ಜಾಣತನ ಮಾಡಿದ್ರೆ ಮಾರ್ಕೆಟ್ ಅನ್ನ ನೀವು ಕಂಟ್ರೋಲ್ ತಗೋಬಹುದು. ಖಂಡಿತ ತಗೋಬಹುದು, ನಮ್ಮಂತ ಯುವಕರು ಬಂದ್ರೆ ಸಾಧ್ಯವಾಗುತ್ತೆ. ಅಂದ್ರೆ ರೈತರೆಲ್ಲರೂ ಮಾತಾಡಿಕೊಂಡು ಬೆಳೆಯನ್ನ ಹಂಚಿಕೊಂಡ್ರೆ, ಅಂದ್ರೆ ನಾನು ಈ ಬಾರಿ ಈ ಬಾಳೆ ಬೆಳೆದ್ರೆ ನೀವು ಬೇರೆ ಬೆಳೀರಿ, ನಾನು ಬೆಳೆಗಳನ್ನ ಬೇರೆ ಬೇರೆ ಬೇರೆ ತರ ಮಾಡ್ಕೊಂಡಾಗೆ ಖಂಡಿತವಾಗ್ಲೂ ಸಹಿತ ಮಾರ್ಕೆಟ್ ಅನ್ನ ಕಂಟ್ರೋಲ್ ತಗೊಳ್ಳಿಕ್ಕೆ ಸಾಧ್ಯತೆ. ಅದು ವ್ಯಾಪಾರಸ್ಥರಂತಲ್ಲ ಸರ್, ರೈತರಂತಲ್ಲ, ಪ್ರತಿಯೊಬ್ಬ ಯುವಕರು ಅದನ್ನ ಯೋಚನೆ ಮಾಡಿದ್ರೆ ಇನ್ನ ನಾವು 100 ಎಕರೆ ಜಮೀನು ಮಾಡ್ಲಿಕ್ಕೆ ಸಾಧ್ಯ. ಈಗ 1 ಎಕರೆಗೆ ಸುಮಾರು 900 ಬಾಳೆ ಗಿಡಗಳು ಕೂಡ್ತವೆ ಅಂತ ಹೇಳಿದ್ರಿ. 900 ಬಾಳೆಗೊನೆ, ಒಂದು ಬಾಳೆಗೊನೆ ಎಷ್ಟು ತೂಕ ತೂಗುತ್ತೆ ಸರ್? ನಾವು ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡಿ ಸಾವಯವ ಗೊಬ್ಬರ ಹಾಕೋದ್ರಿಂದ ಒಂದು ಗೊನೆ ನಾನು ಬೆಳೆದಿಲ್ಲ, ಒಂದು ಗೊನೆ 40 ಕೆಜಿ ಬರುತ್ತೆ. 40 ಕೆಜಿ ಬರುತ್ತೆ. ರೇಟ್ ಆವರೇಜ್ ರೇಟ್ ಏನು ಸಿಗ್ತದೆ ಮಾರ್ಕೆಟ್? ಆವರೇಜ್ ರೇಟು ನನಗೆ ಲಾಸ್ಟ್ ರೇಟ್ ತೊಗೊಂಡಿದ್ದು 28 ರೂಪಾಯಿ ಸರ್. 28 ರೂಪಾಯಿ, ಅದು ಪರವಾಗಿಲ್ವಾ ಅಥವಾ ಕಡಿಮೆ ಆಯ್ತಾ? ಚೆನ್ನಾಗಿದೆ ಸರ್, ಚೆನ್ನಾಗಿದೆ, ಒಳ್ಳೆ ರೇಟ್. ಒಳ್ಳೆ ರೇಟ್ ಸರ್. ಒಂದು ಗೊನೆ 1,120 ಹೋಗುತ್ತೆ. ಹೌದು ಸರ್. ಅಂದ್ರೆ ಆವರೇಜ್ 40 ಕೆಜಿ ಅನ್ನಕ್ಕಿಂತ ಆವರೇಜ್ ನಮ್ದು 20-25 ಬರುತ್ತೆ. 25 ಕೆಜಿ ಬರುತ್ತೆ. ಆವರೇಜ್ ಅಂದ್ರೆ ಕೆಲವೊಂದು 40 ಇರ್ತದೆ. ನಲವತ್ತು ಅಂದ್ರೆ ಅದು ಇಡೀ ನಾನು ಬೆಳೆದಿದ್ದು 40 ಕೆಜಿ. ನಿಮ್ಗೆ 40 ಅಂತಾನೆ ಇಟ್ಕೊಳ್ಳಿ. ಈಗ ನೀವು ಚೆನ್ನಾಗಿ ಸಾವಯವ ಗೊಬ್ಬರ ಹಾಕಿ ಬೆಳೆಯೋದ್ರಿಂದ 1,000 ಅಂದ್ಕೊಳ್ಳಿ. ಒಂದು ಬಾಳೆಗೆ 1,000 ಬೆಲೆ ಬಾಳುತ್ತೆ ಅಂತ ಇಟ್ಕೊಳ್ಳಿ. 900 ಬಾಳೆ ಗಿಡಗಳು. ಸೊ ಒಂದು ವರ್ಷಕ್ಕೆ ನಿಮಗೆ 1 ಎಕರೆ ಸುಗಂಧಿ ಬಾಳೆಯನ್ನು ಬೆಳೆಯುವಂತ ಒಬ್ಬ ರೈತನಿಗೆ ಸುಮಾರು 10 ಲಕ್ಷ ರೂಪಾಯಿ ಸಿಗುತ್ತೆ. ಸಿಗುತ್ತೆ ಸರ್, ಖಂಡಿತ ಸಿಗುತ್ತೆ. ಅದೇ 40 ಕೆಜಿ ಬರೋದು ಗೊನೆ ಅಂದ್ರೆ ಅದೇ ಆರಾಮ್ಸೆ ತೆಗಿಬೋದು ಸರ್. ಕನಿಷ್ಠ ಮನುಷ್ಯ ನಾವು ರೈತ ಚೆನ್ನಾಗಿ ಅವನು ಉಳಿಬೇಕು ಅವನು ಬೆಳಿಬೇಕು ಅನ್ನೋದಾದ್ರೆ ಕನಿಷ್ಠ 20 ಕೆಜಿ ಬಂದ ಸಾಕು ಸರ್. ಆರಾಮ್ಸೆ ಅವನೇಜ್ ಮ್ಯಾನೇಜ್ ಮಾಡಬಹುದು ಜೀವನವನ್ನ. 20 ಕೆಜಿ ತೂಕ ತೂಗಿದಾಯ್ತಾನು 5 ಲಕ್ಷ ರೂಪಾಯಿ ಆದಾಯ 1 ಎಕರೆಗೆ. ಬಾಳೆ ತೋಟವನ್ನು ಒಬ್ಬರು ಮ್ಯಾನೇಜ್ ಮಾಡಬಹುದು, ಹೆಚ್ಚು ಶ್ರಮ ಇಲ್ಲ, ವೆಚ್ಚಗಳು ಕಡಿಮೆ. ಕನಿಷ್ಠ 1 ಎಕರೆ ಎಷ್ಟು ವೆಚ್ಚ ತಗಲುತ್ತೆ ಅಂಜಾದು? 40,000 ರೂಪಾಯಿ ಖರ್ಚು ಬರ್ತದೆ. ಕಡಿಮೆ ಇಳುವರಿ ಬಂದ್ರೂ ನಿಮ್ಗೆ ಒಂದು 5 ಲಕ್ಷ ರೂಪಾಯಿ ಅಂತ ಆದಾಯ ಬಂದೇ ಬರ್ತದೆ. ಸೊ ಹಾಗಾಗಿ ವಾಣಿಜ್ಯ ಬೆಳೆಗಳಲ್ಲಿ ಬಾಳೆ ಬೆಳೆ ಸೂಕ್ತ ನಿಮ್ಮ ಪ್ರಕಾರ, ನಿಮ್ಮ ಈ ಕ್ಲೈಮೇಟ್ಗೆ ಈ ವಾತಾವರಣಕ್ಕೆ ಸೂಕ್ತವಾಗಿದೆ? ಅಂದ್ರೆ ಈಗ 900 ಗೊನೆಗಳಿಗೆ 900 ಬರಲ್ಲ ಸರ್. ಅದರಲ್ಲಿ ರೋಗ ಅಂತ ಹೋಗ್ತವೆ, ಆಮೇಲೆ ಕೋತಿ ಅಂತ, ಯಾಕಂದ್ರೆ ನಾವು ಸಮಸ್ಯೆ ಕೋತಿ ಸಮಸ್ಯೆ, ಆಮೇಲೆ ಗಳೆ ಹೊಡ್ಲಿಕ್ಕೆ, ಆಮೇಲೆ ಲೇಬರ್ ಕಟಾವ್ ಮಾಡ್ಲಿಕ್ಕೆ, ಏನೋ ಕೆಲಸ ಮಾಡ್ಲಿಕ್ಕೆ ಸ್ವಲ್ಪ ಕುಡುಗಲು ಏನು ಹಾಕಿದಂದ್ರೆ ಎಲ್ಲಿ ಕೊನೆ ಬಿಡಬೇಕು ಅಲ್ಲಿ ಬಿಡಲ್ಲ ಸರ್. ಇಲ್ಲಿ ನಾವು ಎಲ್ಲಿ ಒಂದು ಕಚ್ಚಾಗಿತ್ತು ಅಲ್ಲಿ ಬಿಡುತ್ತೆ. ಹಾಗಾಗಿ ಅದು ಸರ್ವೇ ಸಾಮಾನ್ಯವಾಗಿ ಒಂದು 200 ಗಡ್ಡೆ ಲಾಸ್ ಅಂದ್ರೆ ನಮಗೆ 600 ಗಡ್ಡೆ ಪಕ್ಕ ಅಂತ ಬರ್ತದೆ. ಬಾಳೆ ಬೆಳೆ ಬಗ್ಗೆ ಏನಾದರೂ ನಂಬಿಕೆಗಳಿದಾವ? ಹೇಗಣ್ಣ ಸರ್, ಏನೇನಿದೆ ನಂಬಿಕೆಗಳು? ಅದೇ ನಾವು ಬಡವರು ಬಂದಂತ ಹೇಳಿದ್ರೆ ಒಂದು, ಆಮೇಲೆ ಇವತ್ತು ನಾವು ಬಾಳೆ ಕಬ್ಬು ನಾವು ಬೆಳೆದೇ ನಮಗೆ ಯಾವಾಗ ಏನಾಗುತ್ತೆ ಗೊತ್ತಿಲ್ಲ ಸರ್. ಯಾಕಂದ್ರೆ ನನಗೆ ಅನ್ಸಿದ ಮಟ್ಟಿಗೆ ಸಾಮಾನ್ಯವಾಗಿ ಬಾಳೆ ಬೆಳೆದ್ರೆ ಬಾಳೆಯಂತ ನರಳುತ್ತಾರೆ ಅಂತ ಸುಮ್ಮನೆ ನಂಬಿಕೆ. ಈ ನಂಬಿಕೆ ಈ ಭಾಗದಲ್ಲಿ ಚಾಲ್ತಿಯಲ್ಲಿದೆಯಾ? ಈ ಭಾಗದಲ್ಲಿದೆ ಸರ್, ಖಂಡಿತ ಕೆಲವು ರೈತರಲ್ಲಿ ಇದೆ. ಯಾಕಪ್ಪ ಅಂದ್ರೆ ಅದ್ರ ಫಸ್ಟ್ ಆಫ್ ಆಲ್ ಲೇಬರ್ ಎಂದ ಯಾರು ಕೆಲಸ ಮಾಡಿಸ್ತಾರೋ ಅವ್ರು ಹೊಡ್ತಾನೆ ಹೊಡ್ತಾರ. ಒಳ್ಳೇದು ಯಲ್ಲಪುರೆ, ನಿಮ್ಮ ಜೊತೆ ಮಾತಾಡೋದೆ ಖುಷಿ. ಆದರೆ ನಮ್ಮ ಆಕಾಶವಾಣಿಯ ಕಿಸಾನವಾಣಿ ಗ್ರಾಮಾಂತರಂಗದ ಸಮಯ ತುಂಬ ಕಡಿಮೆ. ಸುಗಂಧ ಬಾಳೆ ಬೆಳೆ ಬಗ್ಗೆ ವಿಶೇಷ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ಒಬ್ಬ ಸಾಮಾನ್ಯ ಯುವಕ ಮನಸ್ಸು ಮಾಡಿದರೆ 1 ಎಕರೆ ಭೂಮಿಯಲ್ಲಿ ವರ್ಷಕ್ಕೆ ಏನಿಲ್ಲ ಅಂದ್ರೆ ಒಂದು 5-6 ಲಕ್ಷ ರೂಪಾಯಿ ದುಡಿಬೋದು. ಖಂಡಿತ ಸರ್, ಖಂಡಿತ. ಏನೆಲ್ಲ ಮಾರ್ಕೆಟ್ ರೇಟ್ ಕಡಿಮೆ ಆದರೂ ಸಹಿತ ಅದರಲ್ಲೂ ಸ್ವಲ್ಪ ನೈಸರ್ಗಿಕವಾಗಿರ್ತಕ್ಕಂಥ ಪೋಷಕಾಂಶಗಳನ್ನು ಕೊಟ್ಕೊಂಡು ಬೆಳೆಯೋದಾದರೆ 5-6 ಲಕ್ಷ ಮ್ಯಾಕ್ಸಿಮಮ್ 10 ಲಕ್ಷದವರೆಗೂ ನೀವು ಲಾಭವನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಅದು ಆಯಾ ರೈತನ ಸಾಮರ್ಥ್ಯದ ಮೇಲೆ ನಿಂತಿರ್ತದೆ ಅಂತಕ್ಕಂಥದ್ದು. ಈ ಎಲ್ಲ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಕೃಷಿ ಅನುಭವ ಈ ಕುರಿತು ಶ್ರೀ ಬುಡ್ಡೆ ಯಲ್ಲಪ್ಪ ಅವರೊಡನೆ ಸಂದರ್ಶನವನ್ನು ಆಲಿಸಿದಿರಿ. ಇವರನ್ನು ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ರೈತ ಬಂಧುವರೇ, ಈಗ ಕೇಳೋಣ MS ನಾಗೇಂದ್ರ ಅವರಿಂದ ರೈತರಿಗೆ ಸಲಹೆಗಳನ್ನು. ಮಾಗಿ ಉಳುಮೆ ಪರಂಪರಾಗತವಾಗಿ ರೈತರು ಅಳವಡಿಸಿಕೊಂಡಿರುವ ಉತ್ತಮ ಬೇಸಾಯ ಕ್ರಮಗಳಲ್ಲಿ ಒಂದಾಗಿದೆ. ಇದು ಕೃಷಿ ಚಟುವಟಿಕೆಯ ಆರಂಭ. ಬೇಸಿಗೆಯ ಸಮಯದಲ್ಲಿ ಇಳಿಜಾರಿಗೆ ಅಡ್ಡವಾಗಿ ಇದಕ್ಕಾಗಿ ವಿನ್ಯಾಸಗೊಳಿಸಿದ ವಿಶೇಷ ಉಪಕರಣದಿಂದ ಸೂಕ್ತ ಸಮಯದಲ್ಲಿ ಸಮರ್ಪಕ ಮಣ್ಣಿನ ತೇವಾಂಶದಲ್ಲಿ ಸರಿಯಾದ ಪದ್ಧತಿಯಿಂದ ಮಣ್ಣಿನ ಹೊರಪದರವನ್ನು ತೆರೆದು ಕೆಳಗಿನ ಮಣ್ಣನ್ನು ಬಿಸಿಲಿನ ತಾಪಕ್ಕೆ ಹೊರಚಾಚಿ ಸೋಂಕುರಹಿತವಾಗಿಸುವುದು ಇದು. ಇಲ್ಲಿ ಸರಿಯಾದ ತೇವಾಂಶದ ಅವಶ್ಯಕತೆ ಇರುತ್ತದೆ. ಏಕೆಂದರೆ ತಡವಾದಂತೆ ಸೂರ್ಯನ ಶಾಖದಿಂದ ಮಣ್ಣಿನಲ್ಲಿನ ತೇವಾಂಶ ಆವಿಯಾಗಿ ಮಣ್ಣು ಗಟ್ಟಿಯಾಗಿ ಕಠಿಣವಾಗುವುದರಿಂದ ಭೂಮಿಯನ್ನು ಉಳುಮೆ ಮಾಡುವುದು ಕಷ್ಟವಾಗುತ್ತದೆ. ಇದಕ್ಕೆ ಹೆಚ್ಚಿನ ಶಕ್ತಿ ಮತ್ತು ಇಂಧನ ಬೇಕಾಗುತ್ತದೆ. ಆದ್ದರಿಂದ ಸಕಾಲದಲ್ಲಿ ಮಾಗಿ ಉಳುಮೆ ಮಾಡುವುದು ಅವಶ್ಯಕವಾದದ್ದು. ಮಾಗಿ ಉಳುಮೆಯನ್ನು ಹೀಗೆಯೂ ಬಣ್ಣಿಸಬಹುದಾಗಿದೆ. ಬೆಳೆಯು ತನ್ನ ಜೀವಿತ ಅವಧಿಯನ್ನು ಪೂರ್ಣ ಮುಗಿಸುವುದು ಅಥವಾ ಮಾಗುವುದು. ಹೀಗಾದಾಗ ಬೆಳೆಗಳನ್ನು ಕಟಾವು ಮಾಡಲಾಗುವುದು. ನಂತರ ಮುಂದಿನ ಹಂಗಾಮಿನಲ್ಲಿ ಬೆಳೆಯನ್ನು ಬೆಳೆಯಲು ಭೂಮಿಯನ್ನು ಸಿದ್ಧಗೊಳಿಸುವುದೇ ಮಾಗಿ ಉಳುಮೆ. ಇದನ್ನು ಎತ್ತಿನ ನೇಗಿಲಿನಿಂದ ಅಥವಾ ಟ್ರ್ಯಾಕ್ಟರ್ ಚಾಲಿತ ಕಬ್ಬಿಣದ ರೆಂಟೆಯಿಂದ ಮಾಡುವುದು ವಾಡಿಕೆಯಾಗಿದೆ. ಮಣ್ಣು ಮತ್ತು ನೀರು ಪ್ರಕೃತಿಯ ಅಮೂಲ್ಯ ಸಂಪನ್ಮೂಲಗಳು. ಜನಸಂಖ್ಯೆ ಅತ್ಯಧಿಕ ವೇಗದಲ್ಲಿ ಬೆಳೆಯುತ್ತಿರುವ ಇಂದಿನ ದಿನಗಳಲ್ಲಿ ಅದಕ್ಕೆ ಅನುಗುಣವಾಗಿ ಆಹಾರ ಉತ್ಪಾದನೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಏಕೆಂದರೆ ಆರೋಗ್ಯಯುತವಾದ ಮಣ್ಣಿನಲ್ಲಿ ಉತ್ತಮ ಬೆಳೆ ಎಂಬ ಮಾತನ್ನು ಮರೆತು